ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಆಗ್ಲೇ ಒಂದ್ ಹೇಳಿದ್ದೆ ಫಿಲ್ಟರ್ ಮುಖಾಂತರ ನೀರ್ ಬರಬೇಕಂತ. ಆ ಫಿಲ್ಟರ್ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರ ನಿಮ್ ಸೈಜ್ ಮೇಗ್ ಹೋಗ್ತಾರೆ. ಈಗ ನಾರ್ಮಲಿ 30-40 ನಾವೇನ್ ಹೇಳ್ತೀವ್ರಿ 2x1 ಫಿಲ್ಟರ್ ಮಾಡ್ಕೊಂತಿರ್ತೀವ್ರಿ, 2 width 1 agla 1 depth ರೀ, ಮೀಟರ್ ರೀ. ಅಷ್ಟು ಮಾಡ್ಕೊಂಡು ಏನ್ ಮಾಡ್ಬೇಕು ನೀವು ರೀ, ಫಿಲ್ಟರ್ ಕೆಳಗಡೆ ಒಂದು ಔಟ್ಲೆಟ್ ಮಾಡ್ಕೋಬೇಕು ಸರ್. ಮ್ಯಾಲಿಂದ ಇನ್ಲೆಟ್ ಬರುತ್ತೆ. ಇನ್ಲೆಟ್ ಅಂತಂದ್ರೆ ಫಸ್ಟ್ ನಿಮ್ಮ ಫ್ಲೋರ್ ಮ್ಯಾಗಿನ ನೀರ್ ಕಲೆಕ್ಷನ್ ಆಗಿ ಚಾವಣಿಲಿಂದ ನೀರ್ ಬರ್ತದೆ. ಚಾವಣಿಲಿ ನೀರ್ ಬಂದಂತ ನೀರು ಫಸ್ಟ್ ನಿಮಗ ಫಿಲ್ಟರ್ ಬಂದ್ ಬಿಡ್ತಾರೆ. ಫಸ್ಟ್ ಈಗ 1 meter ಇತ್ತು ಸರ್ ನಿಮ್ದ ಆಳ. ಆ 1 meter ಆಳಲ್ಲಿ ನೀವ್ ಏನ್ ಮಾಡ್ಬೇಕು, ಸುಮಾರು ಅರ್ಧ ಅಂದ್ರೆ 0.5 meter, 0.5 meter ದೊಡ್ಡ ದೊಡ್ಡ ಕಲ್ಲಾಕ್ಬೇಕು. ದೊಡ್ಡ ದೊಡ್ಡ ಕಲ್ ಅಂತಂದ್ರೆ ಪೆಬಲ್ಸ್ ಅಂತೀವಿ ನಾವು, ದೊಡ್ಡ ದೊಡ್ಡ ಕಲ್ಲಾಕ್ಬೇಕು. ಆಮೇಗ ಮಿಕ್ಕಿದ 0.5 ಅಲ್ಲಿ 0.2 ಅಂದ್ರೆ ಮಿಕ್ಕಿದ ಆ 0.5 ಅದ್ರ ಅರ್ಧ ಕಾಂಕ್ರೀಟ್ ಹಾಕೋಬೇಕು ಸರ್. ಅದ್ರ ಮೇಲ್ಗಡೆ ಒಂದು ಫಿಲ್ಟರ್ ಮಟೀರಿಯಲ್ ಅಂತ ಪೇಪರ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಆ ಫಿಲ್ಟರ್ ಪೇಪರ್ ಮಟೀರಿಯಲ್ ಹಾಕೊಂಡು ಅದ್ರ ಮೇಲೆ ನೀವು ಉಸುಕ್ ಹಾಕೋಬೇಕು ಸರ್. ಯಾಕೆ ಉಸುಕ್ ಹಾಕಬೇಕಂದ್ರೆ ಉಸುಕ್ ಏನ್ ಮಾಡ್ತಾರಿ, ಎಲ್ಲಾ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಗೆ ತಡಿತೀರ ಒಳಗ ಹೋಗೋದು. ಅದು ಫಿಲ್ಟರ್ ನೋಡಿ ಅದ್ರಲ್ಲಿ ಉಸುಕೆ ಇರುತ್ತೆ ಮುಖ್ಯವಾಗಿದ್ದು. ಈ ರೀತಿಯಾಗಿ ನೀರು ಫಿಲ್ಟರ್ ಆಗಿ ಟ್ಯಾಂಕಿ ಹೋಗ್ಬಿಡ್ತದೆ ಸರ್. ಇದು ಬಳಕೆಗೋಸ್ಕರ ನಾವು ಮಾಡೋ ಕೆಲಸ ರೀ. ನೀವ್ ಏನಾದ್ರೂ ಕುಡಿಯಕ್ಕೋಸ್ಕರ ಯೂಸ್ ಮಾಡಬೇಕಾಯ್ತು ಅದೇ ನೀರು. ನೀವು ಕಾಂಕ್ರೀಟ್ ಹಾಕಿದ ತಕ್ಷಣ ನೆಕ್ಸ್ಟ್ ಚಾರ್ಕೋಲ್ ಹಾಕೋಬೇಕು. ಚಾರ್ಕೋಲ್ ಸುಟ್ಟು ಕಟ್ಟಿಗೆ ಹಾಕೋಬೇಕು ನೀವು ಸರ್. ಅದು ಇದ್ಲಿ ಇದ್ದಿಲಿ ಸರ್, ಸುಟ್ಟು ಕಟ್ಟಿಗೆ ಎಷ್ಟು ಸ್ಟ್ರಾಂಗ್ ಇರ್ತದೆ ಸರ್, ಅದು ಎಲ್ಲಾ ಮೈಕ್ರೋ ಆರ್ಗಾನಿಸಮ್ ಅಬ್ಸರ್ವ್ ಮಾಡ್ತೀರಿ ಯಾವ್ದ್ರಾಗಿಂದು ನೀರಿನಾಗಿನ ಸರ್. ಅಬ್ಸರ್ವ್ ಮಾಡ್ಕೊಂಡು ಪ್ಯೂರ್ ನೀರ್ ಅಂದ್ರೆ ಈಗ ನೀವು ಮನೇಲಿ ಫಿಲ್ಟರ್ ಯೂಸ್ ಮಾಡ್ತೀರಿ ಕೆಂಟು ಗೆಂಟು, ಅದ್ರ ಎಲ್ಲ ಇರೋದೇ ಚಾರ್ಕೋಲ್ ಸರ್. ಆ ಚಾರ್ಕೋಲ್ ಏನ್ ಮಾಡ್ತಾ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ ಅಬ್ಸರ್ವ್ ಮಾಡ್ಕೊಂಡು ಕ್ಲೀನ್ ವಾಟರ್ ನಿಮ್ ಬಿಟ್ಟು ಬಿಡುತ್ತೆ. ಅದೇ ನೀವು ಡೈರೆಕ್ಟ್ ನೀವು ಕುಡಿಬಹುದು ಅಂದ್ರೆ ತಾವ್ ಹೇಳೋದು ಫಿಲ್ಟರ್ ಮಾಡ್ಕೊಂಡು ಮಾಡಿದ್ರೆ ನಾವು ಒಳ್ಳೆ ಕುಡಿ ನೀರು ನಮ್ಗೆ ಸಿಗ್ತದೆ ಅಂತ ತಾವ್ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ರೆಡ್ಡಿ ಅವರು ಮುಖ್ಯವಾಗಿರೋಂತಂದ್ರೆ ಈ ಬೋರ್ವೆಲ್ ನಮ್ಮ ರೈತರು ಹಾಕಿರ್ತಾರಲ್ಲ, ಈಗ ಮಳೆ ಬೀಳುವಂತ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಬೋರ್ವೆಲ್ಗಳು ಒಡತವೆ. ಅದಕ್ಕೆ ಒಂದು ತಂತ್ರಜ್ಞ ಏನಂದ್ರೆ ಈ ಬೋರ್ವೆಲ್ಗಳನ್ನ ಮರುಪೂರ್ಣ ಮಾಡಬೇಕು ಅಥವಾ ಮರುಭರ್ತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ಯಾವ ರೀತಿ ಮರುಭರ್ತಿ ಮಾಡಬೇಕು, ಪದ್ಧತಿ ಏನಂತಾರೆ ಸರ್? ಈಗ ಬೋರ್ವೆಲ್ ಪುನರ್ಭರ್ತಿ ಬಗ್ಗೆ ನಿಮ್ಗೆ ಕೆಲವೊಂದು ಏನಾಗಿದೆ ಸರ್ ಬೋರ್ವೆಲ್ ಪುನರ್ಭರ್ತಿ ಬಗ್ಗೆ ಅಂತಂದ್ರೆ, ಏನ್ ಮಾಡ್ತಾರೆ ಎಲ್ಲರೂ ಬೋರ್ವೆಲ್ ಎಕ್ಸ್ಪ್ಲೋರೇಷನ್ ಬಹಳ ಮಾಡ್ತಾ ಇದಾರೆ. ಅಂದ್ರೆ ನೀರ್ ಬಹಳ ಭೂಮಿ ಕೈ ಹಾಕೋದು ನೀರ್ ತೆಗೆದು ಈ ತರ ಎಲ್ಲ ಮಾಡ್ತಾ ಇದಾರೆ ಸರ್ ನಮ್ಮಲ್ಲಿ. ಅವಾಗ ಏನಾಗುತ್ತೆ ಸರ್, ನೀರಿನ ಮಟ್ಟ ಗ್ರೌಂಡ್ ಅಲ್ಲಿ ಬಹಳ ಕುಸಿತಾ ಇದೆ. ರೈತರು ಏನ್ ಕೇಳ್ತಾ ಇದಾರೆ, ಬೋರ್ವೆಲ್ ಬರೀ ಬತ್ತ ಹೋಗ್ತಾ ಇದಾವೆ, ಯಾವ ತರ ಮಾಡಬೇಕು, ಪುನರ್ಭರ್ತಿ ಯಾವ ತರ ಮಾಡಬೇಕು? ಸೊ ನೀವು ಒಂದು ಬೋರ್ವೆಲ್ ಏನಾದ್ರೂ ಡ್ರೈ ಆಗಿದೆ, ಆ ಡ್ರೈ ಆಗಿದ್ದ ಬೋರ್ವೆಲ್ ಅದಕ್ಕೆ ಆ ಪುನರ್ಭರ್ತಿ ಮಾಡೋದಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿ ಫಸ್ಟ್ ಟೆಸ್ಟ್ ಮಾಡ್ಬೇಕು ಸರ್ ನಾವು. ಅದು ಯಾರು ಟೆಸ್ಟ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹೆಂಗ್ ಮಾಡ್ಬೇಕಂತ ಸರ್? ಈಗ ಆ ಟೆಸ್ಟಿಂಗ್ ನಾವೇನಂತೀವಿ ಪಂಪಿಂಗ್ ಟೆಸ್ಟ್ ಅಂತಾರ. ಅದು ಬೋರ್ವೆಲ್ ಪುನರ್ಭರ್ತಿ ಯಾರು ಮಾಡ್ಸಕ್ ನೀವು ಯಾರಿಗೆ ಹೇಳಿರ್ತಿರಲ್ಲ ಅವರೇ ಮಾಡ್ಬೇಕು ಸರ್. ಅದು ಮಾಡ್ಲಿಲ್ಲ ಅಂದ್ರೆ ನೀವ್ ಹೇಳ್ಬೇಕು ಪಂಪಿಂಗ್ ಟೆಸ್ಟ್ ಮಾಡ್ರಿ ಅಂತ. ಸರ್ ಯಾಕೆ ಹೇಳ್ತಾ ಇದ್ದಾರೆ ರೀಸನ್ ಅಂದ್ರೆ, ಈಗ ಸುಮ್ನೆ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿ, 1 lakh rupees ಕೊಟ್ಟು ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿ ನೀವು, ಅದು ನಮ್ಗೆ ಯೂಸ್ ಆಗ್ಲಿಲ್ಲ. ಯೂಸ್ ಆಗ್ಲಿಲ್ಲ ಅಂದ್ರೆ ನಮ್ದು ಏನ್ ಕೆಲಸ ಸರ್? ಅದು ಯಾಕೆ ಈ ರೀಸನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬೋರ್ವೆಲ್ ಪುನರ್ಭರ್ತಿ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವ್ರಿ, ಪಂಪಿಂಗ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ನೀವು ಬೋರ್ ಹಾಕಿರ್ತೀರ. ಬೋರ್ ಹಾಕಿದಾಗ ಫಸ್ಟ್ 1 ವರ್ಷ ಒಡೆದಿರ್ತದೆ ನೀರು, ಆಮೇಲೆ ಬೋರ್ವೆಲ್ ಬತ್ತಿ ಹೋಗಿರ್ತದೆ. ನಾವೇ ಬೋರ್ವೆಲ್ ಪುನರ್ಭರ್ತಿ ಮಾಡೋಕ್ಕೋಸ್ಕರ ಫಸ್ಟ್ ನಿಮ್ಗೆ ಪಂಪ್ ಹೊರಗಡೆ ತೆಗಿಬೇಕು ಸರ್. ಪಂಪ್ ಎಲ್ಲ ಕೇಸಿಂಗ್ ಇರಬೇಕು, ಪಂಪ್ ಎಲ್ಲ ಹೊರಗೆ ತೆಗಿಬೇಕು. ಆಮೇಲೆ ನಾವೇನ್ ಮಾಡಬೇಕು, ಒಂದು 5000 liter ಟ್ಯಾಂಕ್ ನೀರಿಂದ ಟ್ಯಾಂಕರ್ ತರಿಸ್ಬೇಕು ಸರ್ ನಾವು. ಆ ಟ್ಯಾಂಕರ್ ನೀರನ್ನ ಏನ್ಬೇಕು, ಬೋರ್ವೆಲ್ ಕೇಸಿಂಗ್ ಪೈಪ್ ಅಲ್ಲಿ ಒಳಗಡೆ ಬಿಡಬೇಕು ಸರ್. ಬಿಟ್ಟ ತಕ್ಷಣ ಏನಾಗುತ್ತೆ, ಆ ನೀರೆಲ್ಲ ನಿಮ್ಗೆ ಸಂಗ್ರಹಣೆ ಆಗಿ ಒಳಗಡೆ ಅಷ್ಟು 5000 liter ಒಳಗಡೆ ಜಮಾ ಆಯ್ತಂದ್ರ ನಿಮ್ ಬೋರ್ವೆಲ್ ಸುಟೇಬಲ್ ಫಾರ್ ರೀಚಾರ್ಜ್ ಅಂತ ಅರ್ತಾರೆ. ಸಪೋಸ್ ನೀರು ತುಂಬಿ ಹರಿದು ಹೋಯ್ತು, ಹೊರಗ್ ಬಂತು ಅಂದ್ರ ಈ ಬೋರ್ ನಿಮ್ಗೆ ರೀಚಾರ್ಜ್ ಮಾಡಕ್ ಬರೋದಿಲ್ಲ, ಬೋರ್ ರೀಚಾರ್ಜ್ ಮಾಡಕ್ ಬರೋದಿಲ್ಲ. ಅಂತ ಬೋರ್ಗಳಿಗೆ ನೀವು ಮಾಡ್ಸಕ್ ಹೋಗ್ಬಾರ್ದು. ಅಲ್ಲ ಸರ್, ಈಗ ನೀವು ಹೇಳಿದ್ರ ಒಂದ್ 5000 liter ಒಳಗಡೆ ಹಾಕ್ಬೇಕು ಅಂತೇಳಿ, ಅದ್ ಹಾಕಿದ್ಮೇಲೆ ಹೆಂಗ್ ರೀಚಾರ್ಜ್ ಆಗುತ್ತೆ, ನೀರ್ ಹೆಂಗ್ ಮತ್ತೆ ಒಂದು ಸೋರ್ಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಈ ಕೆಳಗಡೆ ಏನಿರ್ತದೆ ಸರ್, ನಮ್ದು ಬೋರ್ ಕೆಳಗಡೆ ನೀವು ಇರ್ದಿಲ್ಲ, ಎಲ್ಲ ಸ್ಟೋರೇಜ್ ಟ್ಯಾಂಕ್ ಇದಂಗ್ ಇರ್ತವ್ ಸರ್. ಅದಕ್ಕೆ ನಾವ್ ಏನಂತೀವಿ, ಅಕ್ವಿಫರ್ಸ್ ಅಂತೀವಿ ಸರ್. ಆ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಏನಾಗುತ್ತೆ ಸರ್, ಬಂದಂತ ನೀರ್ ಜಮಾ ಆಗ್ತದೆ ಸರ್ ನಿಮ್ಗೆ. ಈಗ ಬೋರ್ ಹೊಡೆದಲ್ಲಿ ಹೆಂಗಿರ್ತ ಸಿಚುವೇಶನ್ ಅಂದ್ರೆ, ಒಳಗ್ರಿ ಈ ತರ ಒಂದು ಟ್ಯಾಂಕ್ ತರ ಕ್ರಿಯೇಟ್ ಆಗಿರ್ತಾರೆ ಕೆಳಗಡೆ ರೀ. ಈಗ ಅದಕ್ಕೆ ಜಲ್ಲಿಗಳು ಇರ್ತಾವ್ರಿ, ಬೇರೆ ಕಡೆ ಬಂದ್ ನೀರಾಗಲು ಜಲ್ಲಿಗಳು ಅಲ್ಲಿ ತುಂಬ್ಕೋತಾ ಇರ್ತಾರೆ. ಸಪೋಸ್ ಆ ಟ್ಯಾಂಕ್ ನಿಮಗೆ ಕಡಿಮೆ ಇತ್ತು, ಅಲ್ಲಿ ನಿಮಗೆ ಜಲ್ಲಿನೇ ಇರಲಿಲ್ಲ, ಅಲ್ಲಿ ನಿಮಗೆ ಸ್ಟೋರೇಜೇ ಇರಲಿಲ್ಲ, ಆಗಿದಂತ ನೀರ್ ಏನಾಗುತ್ತೆ, ಹೊರಗೆ ಹೋಗ್ಬಿಡ್ತಾರೆ ಸರ್. ಹೊರಗೆ ಹೋದಾಗ ಏನಾಗುತ್ತೆ, ಅದು ನಿಮಗೆ ಯೂಸು ಆಗೋದಿಲ್ಲ ಸರ್. ನಾವು ನೀರು ಹಾಕಿದಾಗ ಅದು ಹೆಂಗ್ ಮತ್ತೆ ಹೊರಗೆ ನೀರು ಒಳಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಏನಾಗುತ್ತೆ, ಹೊರಗೆ ನೀರು ಈಗ ಕೆಳಗಡೆ ನಿಮಗೆ ಶೇಖರಣೆ ಸಾಮಗ್ರಿ ಬಾಳ ಇರಲಿಲ್ಲ ಕೆಳಗಡೆ. ಎಲ್ಲಿ ಬೋರ್ ಕೆಳಗಡೆ, ನಿಮ್ ಬೋರ್ ಪೂರ ಕೆಳಗಡೆ, ಸಪೋಸ್ 150 meter ನೀವು ಒಳಗೆ ಬೋರ್ ಹೊಡೆದಿರ್ತೀರ, ಆ 150 meter ಒಳಗೆ ಕೆಳಗಡೆ ಏನಾಗಿರ್ತದೆ ಸರ್, ಸಂಗ್ರಹಣೆದೊಂದು ತೊಟ್ಟಿ ಇರ್ತದೆ ಸರ್. ಆ ಸಂಗ್ರಹಣೆ ತೊಟ್ಟಿ ನಿಮಗೆ ಕಡಿಮೆ ಇತ್ತು, ಅಲ್ಲಿ ಏನಾಯ್ತು, ಬಿದ್ದಂತ ನೀರು ಶೇಖರಣೆ ಆಗಿ ನೀರು ಹೊರಗೆ ಬಿಡ್ತು ಸರ್. ಹೆಂಗಿರ್ತದೆ ಬೋರ್ವೆಲ್, ನಿಮ್ದೇ ಬೋರ್ವೆಲ್ ಒಂದೇ ರೀಚಾರ್ಜ್ ಆಗೋದಿಲ್ಲ, ಅದರಿಂದ ಬಾಜು ಬೋರ್ವೆಲ್ ರೀಚಾರ್ಜ್ ಆಗೋ ಚಾನ್ಸ್ ಇರ್ತದೆ. ಈಗ ನಿಮ್ಗೆ ಫುಲ್ ಒಳಗಡೆ ಇಂಪರ್ಮಿಯಸ್ ಲೇಯರ್ ಅಂತೀವಿ ನಾವು, ಆ ಲೇಯರ್

I'm bored.